संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಧೂಮಪಾನ ಚಟ ಮೊದಲು ಜೇಬನ್ನು ಸುಡುತ್ತದೆ, ಬಳಿಕ ಶ್ವಾಸಕೋಶವನ್ನು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಶಿಕ್ಷಾರ್ಹ ಅಪರಾಧ. ಸುಖಿ ಜೀವನ ನಮ್ಮ ಆಯ್ಕೆ. ತಂಬಾಕು ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ. Gingerpan apple cardamom kiwi turmeric black rice, so healthy vegetables, fruits and buckwheat. Enjoy organic treat of Northeast. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern region. Farmers happy, people healthy. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ರೈತ ಬಾಂಧವರೇ, ಈಗ ಮೆಣಸಿನಕಾಯಿಯಲ್ಲಿ ನಂಜಾಣು ರೋಗ ನಿರ್ವಹಣೆ ಈ ಕುರಿತು ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ತಮಗೆಲ್ರಿಗೂ ಕೂಡ ಗೊತ್ತು, ತಮಗಿರುವಂಥ ಮಾಹಿತಿಯ ಆಧಾರದ ಮೇರೆಗೆ ತಮ್ಮ ಕೃಷಿ ಜೀವನವನ್ನು ರೂಪಿಸಿಕೊಂಡು ಆ ನಿಟ್ಟಿನೊಳಗೆ ತಮಗೆ ಗೊತ್ತಿರುವಂಥ, ತಮಗೆ ಪರಿಚಿತವಾಗಿರುವಂಥ ಬೆಳೆಗಳನ್ನು ಬೆಳೆದು ಕೃಷಿ ಉತ್ಪನ್ನಕ್ಕೆ ಒಂದಷ್ಟು ತಮ್ಮ ಕೊಡುಗೆಯನ್ನು ನೀಡೋದ್ರ ಮುಖಾಂತರ ರಾಷ್ಟ್ರದ ಆಹಾರ ಪ್ರಗತಿಯಲ್ಲಿ ತಮ್ಮ ಕೊಡುಗೆಯನ್ನು ತಾವು ನೀಡುತ್ತಿದ್ದೀರಿ. ಇದು ಕಾಲಾನುಕಾಲದಿಂದ ನಡೆದು ಬಂದಂಥ ಪದ್ಧತಿಯೂ ಹೌದು. ಆದರೆ ಇತ್ತೀಚಿನ ಬದಲಾದ ದಿನಗಳಲ್ಲಿ ಬೆಳೆಯ ವೈವಿಧ್ಯತೆಯನ್ನು ನಮ್ಮ ರೈತ ಬಾಂಧವರು ಕಂಡುಕೊಂಡು ಆ ವೈವಿಧ್ಯತೆಯಲ್ಲಿ ವಿವಿಧ ಬೆಳೆಗಳಲ್ಲಿ ಉತ್ಪನ್ನವನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಿಕ್ಕೆ ಇವತ್ತು ಬೇರೆ ಬೇರೆ ತಂತ್ರಜ್ಞಾನವನ್ನು ಮತ್ತು ಬೇರೆ ಬೇರೆ ಸಂಶೋಧಕರ ವಿಜ್ಞಾನಿಗಳ ಮಾಹಿತಿಯನ್ನು ಆಧರಿಸಿ ತಮ್ಮ ಸಾಂಪ್ರದಾಯಿಕ ಕೃಷಿಯ ಪರ್ಯಾಯವಾಗಿ ಬೆಳೆಗಳ ವೈವಿಧ್ಯತೆಯನ್ನು ಕೂಡ ಮಾಡಿಕೊಂಡಿದ್ದರೆ ಬಹಳ ಸಂತೋಷದ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತರಕಾರಿ ಬೆಳೆಗಳಲ್ಲಿ ಒಂದಾದಂಥ ಮೆಣಸಿನ ಬೆಳೆಯು ಕೂಡ ಒಂದು. ಈ ಮೆಣಸಿನಕಾಯಿ ಇತ್ತೀಚೆಗೆ ಸಾಕಷ್ಟು ರೈತ ಬಾಂಧವರು ಬೆಳೆಯೋದ್ರ ಜೊತೆಗೆ ಅದರಲ್ಲಿ ಇಳುವರಿಯನ್ನು ಹೆಚ್ಚಾಗಿ ಪಡೆದುಕೊಂಡು ಆದಾಯವನ್ನು ಕೂಡ ಗರಿಷ್ಠ ಪ್ರಮಾಣದಲ್ಲಿ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಬೆಳೆಗೆ ಬಾಧಿಸುವಂಥ ಅನೇಕ ರೋಗಗಳು ಈ ಮೆಣಸಿನಕಾಯಿಯ ಬೆಳೆಯಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥ ರೋಗಗಳಲ್ಲಿ ನಂಜಾಣು ರೋಗ ಅನ್ನುವಂಥದ್ದು ಒಂದು ಪ್ರಮುಖ ರೋಗ. ಇಂಥ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಈ ನಂಜಾಣು ರೋಗ ಯಾವ ರೀತಿಯಾಗಿ ಆ ಬೆಳೆಯನ್ನು ಬಾಧಿಸುತ್ತೆ ಮತ್ತು ಅದಕ್ಕೆ ಪರಿಹಾರ ಕ್ರಮಗಳು ಏನು ಅನ್ನುವಂಥ ಅನೇಕ ಮಾಹಿತಿಯನ್ನು ನಮ್ಮ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಡಾಕ್ಟರ್ ಗೋವಿಂದಪ್ಪ ಎಂ ಆರ್ ಇವರು. ಇವರು ಸಸ್ಯರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬೇರೆ ಬೇರೆ ಬೆಳೆಗಳಲ್ಲಿ ಬರುವಂಥ ಸಸ್ಯ ರೋಗಗಳಿಗೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ನಂಜಾಣು ರೋಗದ ಹತೋಟಿ ಕ್ರಮಗಳು ಮತ್ತು ಅದನ್ನು ಪರಿಹರಿಸುವಲ್ಲಿ ನಮ್ಮ ರೈತ ಬಾಂಧವರು ಯಾವ ರೀತಿ ಶ್ರಮ ವಹಿಸಬೇಕಾಗುತ್ತೆ ಅನ್ನುವಂಥ ಅನೇಕ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ರೈತ ಬಾಂಧವರೇ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ತಜ್ಞರಾದಂಥ ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸರ್, ಆರಂಭಿಕವಾಗಿ ಮೆಣಸಿನ ಬೆಳೆಯಲ್ಲಿ ನಂಜಾಣು ರೋಗದ ಬಗ್ಗೆ ನಾವು ಇವತ್ತು ಮಾತನಾಡ್ತಿದ್ವಿ, ಅದಕ್ಕೂ ಪೂರ್ವದಲ್ಲಿ ಈ ಒಂದು ಸಂಕ್ಷಿಪ್ತವಾಗಿ ನಾವು ಮಾಹಿತಿ ತಿಳಿಸೋಣ ನಮ್ಮ ರೈತ ಬಾಂಧವರಿಗೆ. ಏನು ಅಂತ ಹೇಳಿದ್ರೆ, ಎಲ್ಲ ರೋಗಗಳು ನಮ್ಮ ರೈತ ಬಾಂಧವರಿಗಾಗಲೇ ಕಂಡಿದ್ದಾರೆ, ಅದನ್ನು ಎದುರಿಸ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಈ ನಂಜಾಣು ರೋಗ ಈ ನಂಜಾಣು ರೋಗ ಅನ್ನುವಂಥದ್ದು ಏನು, ಹೇಗೆ ಬರುತ್ತೆ, ಇದರ ಒಂದು ಮುನ್ಸೂಚನೆ, ಇದರ ಲಕ್ಷಣಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ವಿವರವಾದಂಥ ಮಾಹಿತಿ ನಮ್ಮ ರೈತರಿಗಾಗಿ. ಈ ಮೆಣಸಿನಕಾಯಿ ಬೆಳೆಯಲ್ಲಿ ನಂಜಾಣು ರೋಗಗಳು ರಸಹೀರ ಕೀಟಗಳಿಂದ ಹರಡ್ತವೆ ಒಂದು. ಎರಡನೇದು ಈ ರಸಹೀರ ಕೀಟಗಳಾದ ಕರಿ ಏನು ಅಂತಾರೆ, ಎಪಿಡ್ಸ್ ಅಂತಾರೆ. ಎರಡನ್ನು ತ್ರಿಪ್ಸ್ ನುಸಿ ಅಂತಾರೆ. ಮೂರನೇದು ಬಿಳಿ ನೊಣ, ವೈಟ್ ಫ್ಲೈ ಬಿಳಿ ನೊಣ ಅಂತಾರೆ. ಈ ಮೂರು ರಸಹೀರ ಕೀಟಗಳು ನಂಜಾಣುವನ್ನು, ಕಳೆಯಲ್ಲಿ ಇರತಕ್ಕಂಥ ರೋಗ ಪೀಡಿತ ನಂಜಾಣುವನ್ನು ಮೆಣಸಿನಕಾಯಿ ಬೆಳೆಗೆ ಹರಡಲು ನೆರವಾಗ್ತವೆ. ಸೊ ಹಾಗಾಗಿ ಈ ನಂಜಾಣು ರೋಗಗಳು ಬಿಳಿ ನೊಣ ರಸಹೀರ ಕೀಟಗಳಿಂದ ಒಂದು ಸಾರಿ ಆರೋಗ್ಯವಂತ ಗಿಡಗಳಿಗೆ ರೋಗವನ್ನು ತಗುಲಿದಾಗ ಮೆಣಸಿನಕಾಯಿ ಆರೋಗ್ಯವಂತ ಗಿಡದ ಎಲೆಗಳು ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ಮುದುರಿಕೊಳ್ತವೆ. ನಂತರ ಎಲೆಗಳ ಗಾತ್ರ ಬಹಳ ತೀವ್ರವಾಗಿ ಚಿಕ್ಕದಾಗ್ತದೆ. ಸೊ ಮೂರನೇದು ಕಾಂಡಗಳ ಭಾಗ ತುಂಬ ಚಿಕ್ಕದಾಗ್ತದೆ. ಸೊ ಹೀಗಾಗಿ ಸಂಪೂರ್ಣ ಗಿಡ ಕುಂಠಿತವಾಗ್ತದೆ. ಸೊ ಇದು ಒಂದು ಏನು ಮತ್ತು ಥ್ರಿಪ್ಸ್ ನುಸಿಯಿಂದ ಬಾಧಿತ ಮೆಣಸಿನಕಾಯಿಯಲ್ಲಿ ಮುದುಡು ರೋಗ ಅಂತಾರೆ. ಸೊ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಹೋದ ವರ್ಷ 2016, 2017, 2018 ವಿಪರೀತವಾಗಿ ಕಾಡುತ್ತಿರೋ ಒಂದು ಸಮಸ್ಯೆ ಅಂದರೆ ಎಲೆ ಮುದುಡು ನಂಜಾಣು ರೋಗ ಅಂತ ಒಂದು ಬಿಳಿ ನೊಣದಿಂದ ಹರಡ್ತಾ ಇದೆ. ಸೊ ಸರ್ವಸಾಮಾನ್ಯ ಇದು ವೈರಸ್ ರೋಗ ಅಂತಾರೆ. ಉಳಿದ ಮುಟ್ರ ರೋಗದಲ್ಲಿ ಮೇಲ್ಮುಖವಾಗಿ ಮುದುಡ್ಕೊಳ್ಳೋದು ಏನು ರಸ ಇರಿದಾಗ ಮಾತ್ರ ಮೇಲ್ ಮುದುಡ್ಕೊಳ್ತದೆ. ಮೈಟ್ಸ್ ನುಸಿ ರಸ ಇರಿದಾಗ ಕೆಳಮುಖವಾಗಿ ಮುದುಡ್ಕೊಳ್ತದೆ, ಅದು ನಂಜಾಣು ರೋಗ ಅಲ್ಲ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂಜಾಣು ರೋಗ ಅಂತಂದರೆ ಬಿಳಿ ನೊಣ ನಂಜಾಣುವನ್ನು, ವೈರಸ್ಸನ್ನು ಬೇರೆ ರೋಗ ಪೀಡಿತ ಕಳೆಗಿಡಗಳಿಂದ ತಂದು ನಮ್ಮ ಮೆಣಸಿನಕಾಯಿ ಬೆಳೆಗೆ ಹರಡ್ತದೆ. ಆ ಹರಡಿದಾಗ ಈ ರೋಗದ ಲಕ್ಷಣವು ಬೆಳೆಯ ಚಿಗುರೆಲೆಗಳು ಹಳದಿ ಆಗ್ತವೆ, ಹಳದಿಯಾಗಿ ಗಾತ್ರ ಕಡಿಮೆ ಆಗ್ತದೆ, ಮೇಲ್ಮುಖವಾಗಿ ಮುದುರ್ಕೊಳ್ತದೆ. ಆಮೇಲೆ ಎಲೆಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ಎಲೆಗಳ ನರಗಳು ದಪ್ಪ ಆಗ್ತವೆ. ಸೊ ಇದು ಮೆಣಸಿನಕಾಯಿ ತಳಿಗಳಲ್ಲಿ ಈ ರೋಗವು ಸಾಮಾನ್ಯವಾಗಿ ಅತಿ ತೀವ್ರವಾಗಿ ಬರತಕ್ಕಂಥ ರೋಗವಾಗಿದೆ. ಸೊ ಹಾಗಾಗಿ ಇದು ಸಾಮಾನ್ಯವಾಗಿ ಈಗ ಮುಂಗಾರು ಆರಂಭವಾಗ್ತದೆ. ಮುಂಗಾರು ಆರಂಭವಾಗೋದ್ರಿಂದ ಈ ಒಂದು ರೋಗವನ್ನು ಮುನ್ನೆಚ್ಚರಿಕೆಯಾಗಿ ನಾವು ಒಂದು ಗಮನದಲ್ಲಿಟ್ಕೊಂಡು ಈ ನಂಜಾಣು ರೋಗವನ್ನು ಜೊತೆಗೆ ಮುದುಡು ರೋಗವನ್ನು. ಸರ್, ತಾವು ಹೇಳಿದಾಗನೇ ಈ ಎಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ಖಂಡಿತವಾಗಿ ಕೂಡ ಇದು ನಂಜಾಣು ರೋಗ ಅಂತೇಳಿ ನಮ್ಮ ರೈತ ಬಾಂಧವರು ಮನವರಿಕೆಯನ್ನು ಮಾಡಿಕೊಳ್ಬೇಕು ಮತ್ತು ತಕ್ಷಣವೇ ತಜ್ಞರನ್ನು ಸಂಪರ್ಕ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ತಾವು ನೀಡ್ತಾ ಇದ್ರಿ. ಹಾಗೆಯೇ ಸರ್, ಈ ಸಂದರ್ಭದಲ್ಲಿ ಈ ನಂಜಾಣು ರೋಗ ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ಪ್ರಸಾರವಾಗುತ್ತೋ ಅಥವಾ ಈ ಸಸಿಯಿಂದ ಸಸಿಗೆ ಹೊಲದಿಂದ ಹೊಲಕ್ಕೆ ಇದು ಹರಡುವಂಥ ರೋಗ ಅಥವಾ ಹೇಗೆ ಇದನ್ನು ಹತೋಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ನಮ್ಮ ರೈತರಿಗಾಗಿ. ಆಗಲೇ ಹೇಳ್ತಾ ಇದ್ದೆ, ಈ ಎಲೆ ಮುದುಡು ನಂಜಾಣು ರೋಗ ಅಂದರೆ ಹಳದಿ ಎಲೆ ಮುದುಡು ನಂಜಾಣು ರೋಗ ಅಂತ ಅನ್ಬೋದು ನೀವು. ಬಿಳಿ ನೊಣ ರಸ ಇರೋದ್ರಿಂದ ಆರೋಗ್ಯವಂತ ಎಲೆ ಮೆಣಸಿನಕಾಯಿ ಬೆಳೆಯಲ್ಲಿ ಈ ರೋಗವನ್ನು ಹರಡ್ತದೆ. ಸೊ ಮೊದಲನೇ ಬಿತ್ತಿದ, ಈಗ ಸಾಮಾನ್ಯವಾಗಿ ನೋಡಿ ಮೆಣಸಿನಕಾಯಿ ಬಿತ್ತಿದ 20-30 ದಿನದಲ್ಲಿ ಈ ರೋಗದ ಲಕ್ಷಣ ಕಾಣಿಸ್ಕೊಳ್ತದೆ. ಕಾಣಿಸ್ಕೊಂಡಾಗ ಎಲೆಗಳು ಮೇಲ್ಮುಖವಾಗಿ ಮುದುರ್ಕೊಳ್ತವೆ, ಎಲೆಗಳ ಗಾತ್ರ ಚಿಕ್ಕದಾಗ್ತದೆ, ಹಳದಿ ಆಗ್ತವೆ. ಸೊ ಹಾಗೆ ಸಾಮಾನ್ಯವಾಗಿ ಈ ಗಿಡ ಬೆಳೆದಂತೆ ರೋಗವು ಸಹ ತೀವ್ರವಾಗ್ತದೆ. ತೀವ್ರವಾದಾಗ ಸಂಪೂರ್ಣ ಗಿಡ ಕುಂಠಿತವಾಗ್ತದೆ. ಕುಂಠಿತವಾದಾಗ ಈ ಒಂದು ಗಿಡದಲ್ಲಿ ಯಾವುದೇ ಹೂವು ಮತ್ತು ಕಾಯಿಗಳು ಕಟ್ಟದೆ ತೀವ್ರ ಇಳುವರಿಯನ್ನು ನಷ್ಟದಲ್ಲಿ ಅನುಭವ ಆಗ್ತದೆ. ಸೊ ಈ ರೀತಿ ಲಕ್ಷಣವು ಬಿಳಿ ನೊಣಗಳು ಸಾಮಾನ್ಯವಾಗಿ ಮೆಣಸಿನಕಾಯಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಕಡಿಮೆ. ಹತ್ತಿ ಹೊಲದಲ್ಲಿ ಮೆಣಸಿನಕಾಯಿ ಹೊಲದ ಪಕ್ಕದಲ್ಲಿ ಹತ್ತಿ ಹೊಲ ಇತ್ತು ಅಂದರೆ, ಟೊಮೆಟೊ ಬೆಳೆ ಅಥವಾ ಬದನೆಕಾಯಿ ಬೆಳೆ ಇತ್ತಂದರೆ ಈ ಬಿಳಿ ನೊಣ ಆ ಬೆಳೆಯಿಂದ ಈ ಮೆಣಸಿನಕಾಯಿ ಬೆಳೆಗೆ ಬರಲಿಕ್ಕೆ ಸಾಧ್ಯ. ಸೊ ಬರುವಾಗ ಇದು ನಂಜಾಣುವನ್ನು ರಸದಲ್ಲಿ ತೆಗೆದುಕೊಂಡು ಬರ್ತದೆ. ಸೊ ಯಾಕೆಂದರೆ ಈ ಬಿಳಿ ನೊಣ ಒಂದು ಬೆಳೆಯಲ್ಲಿ ಸಾಮಾನ್ಯವಾಗಿ ಇರೋದಿಲ್ಲ. ಇದು ಸಂಚರಿಸುವಾಗ ಬೇರೆ ರೋಗಪೀಡಿತ ಗಿಡಗಳಿಂದ ಅಂದರೆ ಕಳೆಗಳು, ಉದಾಹರಣೆಗೆ ಪಾರ್ಥೇನಿಯಂ ಇರ್ಬೋದು, ಟೊಮೆಟೊ ಇರ್ಬೋದು, ಆಮೇಲೆ ಕ್ರೋಟಾನ್ ಅಂತ ಒಂದು ಕಳೆ ಇದೆ, ಇಂತಹ ಒಂದು ಕಳೆಗಳಿಂದ ರೋಗಪೀಡಿತ ನಂಜಾಣುವನ್ನು ಬಿಳಿ ನೊಣ ರಸದಲ್ಲಿ ತೆಗೆದುಕೊಂಡು ಆರೋಗ್ಯವಂತ ಗಿಡಗಳಿಗೆ ಹರಡ್ತದೆ. ಸೊ ನೋಡಿ, ಈ ರೋಗವನ್ನು ಒಂದು ಗಮನದಲ್ಲಿಟ್ಕೊಂಡಾಗ ಯಾವ ರೀತಿ ಹತೋಟಿ ಮಾಡಬೇಕು ಅನ್ನೋದು, ಈ ಹತೋಟಿ ಮಾಡುವಾಗ ರಸಹೀರ ಕೀಟಗಳನ್ನು ದೂರ ಇಡಬೇಕು. ಯಾವ ರೀತಿ ಇಡ್ತೀರಾ? ಮೊಟ್ಟ ಮೊದಲಿಗೆ ನಾವು ನಮ್ಮ ಹೊಲವನ್ನು ಸುರಕ್ಷಿತವಾಗಿ ಇಟ್ಕೋಬೇಕು. ಅಂದರೆ ಬೀಜ ಬಿತ್ತೋದ್ರಿಂದ ನಾವು ಹೊಲ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತಂದರೆ ಹೊಲದಲ್ಲಿ ಬೀಜ ಬಿತ್ತುವ ಮುನ್ನ ಸಂಪೂರ್ಣ ಮಾಗಿ ಉಳುಮೆ ಮಾಡಬೇಕು. ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಹೊಲದಲ್ಲಿರ್ತಕ್ಕಂಥ ಕಳೆಗಳ ಬೀಜಗಳೆಲ್ಲ ಮೇಲೆಗೆ ಬಿಸಿಲಿಗೆ ತಾಪಮಾನಕ್ಕೆ ಸುಟ್ಟು ಹೋಗ್ತವೆ. ಸೊ ಹಾಗಾಗಿ ಕಳೆಗಳನ್ನು ನಿರ್ವಹಣೆ ಮಾಡ್ದಂಗಾಗ್ತದೆ ಒಂದು. ಯಾಕೆಂದರೆ ಇದು ಪಾರ್ಥೇನಿಯಂ ಮತ್ತು ಕ್ರೋಟಾನ್ ಬಾನುಪ್ಲಾಣಿಯಂ ಅಂತ ಅದು ಎರಡು ಕಳೆಗಳು, ಅವು ಕಳೆಗಳು ಇದ್ದಷ್ಟು ನಂಜಾಣು ರೋಗವು ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಸೊ ಒಂದು ಹಂತ. ಎರಡನೇದು, ನೀವು ಬೀಜ ತಂದಿದ್ದೀರಿ, ಈಗ ಬೀಜ ಬಿತ್ತಬೇಕು. ಸೊ ಬೀಜ ಬಿತ್ತುವಾಗ ಬೀಜವನ್ನು ಬೀಜೋಪಚಾರ ಮಾಡಿ ಬಿತ್ತಬೇಕು. ಉದಾಹರಣೆಗೆ ಇಮಿಡೋಕ್ಲೋಪ್ರಿಡ್ ಕೀಟನಾಶಕವನ್ನು 5 ml ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದು ಸೂಕ್ತ. ಅಂದರೆ ಕೆಲವರು ಡೈರೆಕ್ಟಾಗಿ ಅಂದರೆ ಸಸಿ ಮಡಿ ಮಾಡ್ದೇ ಡೈರೆಕ್ಟ್ ಬಿತ್ತಾರಲ್ಲ ಅಂತರಿಗಿದು ಸೂಕ್ತವಾದ ಕ್ರಮ. ಬೀಜ ಬಿತ್ತುವಾಗ ಇಮಿಡೋಕ್ಲೋಪ್ರಿಡ್ ಗೌಚ್ ಎಂಬ ಕೀಟನಾಶಕವನ್ನು 5 ml ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದು ಸೂಕ್ತ. ಆಮೇಲೆ ಒಂದು ಜಾಗದಲ್ಲಿ ಒಂದು ಬೀಜ ಬಿತ್ತಿದ್ರೆ ಒಳ್ಳೆಯದು. 2-3 ಬೀಜ ಬಿತ್ತೋದ್ರಿಂದ ಗಿಡಗಳ ಸಂಖ್ಯೆ ಜಾಸ್ತಿಯಾಗಿ ಗಿಡಗಳ ಅಂತರ ಕಡಿಮೆ ಆಗ್ತದೆ, ಆವಾಗ ಹುಳುಗಳ ಸಂಚರಣೆ ಜಾಸ್ತಿ ಆಗ್ತದೆ, ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಹಾಗಾಗಿ ಒಂದು ಸ್ಥಳದಲ್ಲಿ ಒಂದೇ ಗಿಡವನ್ನು ಉಳಿಸ್ಕೋಬೇಕು. ಆಮೇಲೆ ಗಿಡಗಳ ಅಂತರ ಸುಮಾರು 30 cm ಅಂತರ ಇರಬೇಕು ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ 2 ಅಡಿ ಇರಬೇಕು, ಅಂದರೆ 60 cm. ಸೊ ಈ ಥರ ನಾವು ಸಾಲುಗಳು ಮತ್ತು ಗಿಡಗಳ ಅಂತರವನ್ನು ಕಾಪಾಡಿಕೊಳ್ಳೋದು ಭಾಳ ಮುಖ್ಯ ಬೀಜ ಬಿತ್ತುವಾಗ. ಎರಡನೇದು, ಆಮೇಲೆ ಕೆಲವರು ಸಸಿಗಳನ್ನು ಸಸಿಮಡಿಯಿಂದ ತರ್ತಾರೆ. ಅಂಥವ್ರಿಗೆ ಈ ನೋಡಿ, ಬೀಜವನ್ನು ಸಸಿಮಡಿಯಲ್ಲಿ ಮಾಡುವಾಗ ಪೋರ್ಟ್ರೇ ಅಂತ ಅಲ್ಲಿ ಮಾಡ್ತಾರೆ. ಸೊ ಆವಾಗ ಬೀಜೋಪಚಾರ ಮಾಡಿ ಪೋರ್ಟ್ರೇಯಲ್ಲಿ ಬೀಜ ಬಿತ್ತಿ ಸಸಿಮಡಿಯಲ್ಲಿ 20-25 ದಿನದವರೆಗೂ ಕಾಪಾಡಿಕೊಂಡ್ರೆ ಸಸಿಮಡಿ ಸುತ್ತ ನೈಲಾನ್ ಪರದೆ ಹಾಕ್ತಾರೆ. ನೈಲಾನ್ ಪರದೆ ಅಂತಂದರೆ 1 ಇಂಚು ಜಾಗಕ್ಕೆ 50 ರಂಧ್ರಗಳಿರ್ತವೆ, ಅದರ ಮುಖಾಂತರ ಬಿಳಿ ನೊಣ ಪ್ರಸಾರ ಆಗೋದಿಲ್ಲ. ಹಾಗಾಗಿ ಸುಮಾರು ಬೀಜ ಬಿತ್ತು ನಂತರ 20-25 ದಿನದವರೆಗೂ ನಿಮ್ಮ ಗಿಡಗಳು ಸುರಕ್ಷಿತವಾಗಿರ್ತವೆ, ಯಾವ ನಂಜಾಣು ಸಹ ಹರಡೋದಿಲ್ಲ. ಸೊ ಅಲ್ಲಿಗೆ ನಿಮಗೆ ಬೀಜದಿಂದ ಹಿಡಿದು ನಾಳೆ ಸಸಿ ಮಡಿ ಆಗುವವರೆಗೂ ನಿಮ್ಮ ಗಿಡಗಳು ಸುರಕ್ಷಿತವಾಗಿದ್ದವು ನಂಜಾಣು. ನಂತರ ನಾಟಿ ಮಾಡುವವರು ನೋಡಿ, ಸಸಿಗಳನ್ನು ಸಸಿ ಮಡಿಯಿಂದ ತಂದಿದ್ದೀರಿ ಅಂದರೆ ಸುರಕ್ಷಿತವಾಗಿ ತಂದಿದ್ದೀರಿ. ನಂತರ ನಾಟಿ ಮಾಡುವಾಗ ಸಸಿಗಳನ್ನು ಕೀಟನಾಶಕ ಅಂದರೆ ಅಂತರ್ವ್ಯಾಪಿ ಕೀಟನಾಶಕವಾದ ಕಾನ್ಫಿಡಾರ್ 0.5 ml/L ಅದನ್ನು ಒಂದು ಸುಮಾರು 10 ಲೀಟರ್ ದ್ರಾವಣವನ್ನು ಒಂದು ಬಕೆಟಲ್ಲಿ ಮಾಡಿಕೊಂಡು ಸಸಿಗಳನ್ನು ಹದ್ದಿ ನಾಟಿ ಮಾಡೋದ್ರಿಂದ 10 ನಿಮಿಷ ಹದ್ದಬೇಕು, ಅಂದರೆ ಕೀಟನಾಶಕದಲ್ಲಿ ಹದ್ದಿ ನಾಟಿ ಮಾಡಿದ್ರೆ ಈ ಅಂತರ್ವ್ಯಾಪಿ ಕೀಟನಾಶಕ ಸಸಿಗಳಲ್ಲಿ ಇದ್ದು ಸುಮಾರು 15-20 ದಿನದವರೆಗೂ ಕೀಟಗಳು ಬಂದರೆ ಅವು ಆಕರ್ಷಣೆ ಆಗೋದಿಲ್ಲ. ಯಾಕೆಂದರೆ ಅದರಲ್ಲಿ ಕೀಟನಾಶಕದ ಒಂದು ದ್ರವ ಇರೋದ್ರಿಂದ ಅವು ರಸವನ್ನು ಹೀರಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹೀಗಾಗಿ ಕೀಟಗಳನ್ನು ದೂರ ಇಟ್ಟಂಗೆ ಆಗ್ತದೆ. ಅಲ್ಲಿಗೆ ನಾಟಿ ಮಾಡಿ 20 ದಿನದವರೆಗೂ ನಿಮ್ಮ ಗಿಡಗಳು ಸುರಕ್ಷಿತವಾಗಿರ್ತವೆ. ನಂತರ ಅಂದರೆ ಬೀಜ ನಾಟಿ ಮಾಡುವಾಗ ಹೊಲದ ಸುತ್ತ 2-3 ಸಾಲು ಜೋಳ ಹಾಕೋದು ಭಾಳ ಒಳ್ಳೆಯದು. 2-3 ಸಾಲು ಮೆಕ್ಕೆಜೋಳ ಆಗಲಿ ಅಥವಾ ಸಜ್ಜೆ ಆಗಲಿ ನವಣೆ ಹಾಕೋದ್ರಿಂದ ಇದು ತಡೆ ಬೆಳೆಯಾಗಿ ಹುಳಗಳು ಬರೋದನ್ನು ತಡೆಗಟ್ಟುತ್ತದೆ. ಸೊ ಅಲ್ಲಿಗೆ ನಿಮಗೆ ಸಸಿ ಮಡಿ ಅಂತ ಆಯಿತು, ಸಸಿ ಮಡಿ ಆದಮೇಲೆ ಸಸಿಗಳನ್ನು ಹದ್ದಿ ನಾಟಿ ಮಾಡೋದಾಯಿತು, ನಾಟಿ ಮಾಡುವಾಗ ಹೊಲದ ಸುತ್ತ ಜೋಳವನ್ನು ಹಾಕೋದಾಯಿತು. ಸೊ ನೋಡಿ, ಅಂಥ ಹಂತದಲ್ಲಿ ನೀವು ರೋಗವನ್ನು ಕಂಪ್ಲೀಟ್ ದೂರ ಇಡ್ತಾ ಇದ್ದೀರ. ಸೊ 4ನೇದು ಇಂಪಾರ್ಟೆಂಟ್ ಅಂದರೆ, ನೀವು ಹೊಲದಲ್ಲಿ ಅಂಟು ಬಲೆ ಅಂದರೆ ರೋಗ ವಾಹಕ ಕೀಟ ಇದೆಯಲ್ಲ ಬಿಳಿ ನೊಣ ಅಥವಾ ಥ್ರಿಪ್ಸ್ ನುಸಿ, ಇವನ್ನು ಆಕರ್ಷಿಸಲು ಅಂಟು ಬಲೆ ಸಿಗ್ತಾ ಇದಾವೆ ಈಗ, ಹಳದಿ ಬಲೆ ಮತ್ತು ಅಂದರೆ ನೀಲಿ ಅಂಟು ಬಲೆಗಳನ್ನು 8 ಎಕರೆಗೆ ಹೊಲದಲ್ಲಿ ಹಾಕೋದ್ರಿಂದ ಈ ರಸ ಇರೋ ಕೀಟಗಳು ಆ ಒಂದು ಗಿಡಗಳಕ್ಕೆ ಹೋಗದೆ ಅಂಟು ಬಲೆಗೆ ಅಂಟ್ಕೊಂಡ್ಬಿಟ್ಟು ಸತ್ತೋಗ್ತದೆ. ಸೊ ಹೀಗೆ ಮಾಡೋದ್ರಿಂದ ಸುಮಾರು ಒಂದು 60-70% ಹುಳುಗಳ ಸಂಖ್ಯೆ ಕಡಿಮೆ ಮಾಡ್ಬೋದು, ಹಾಗೆ ರೋಗದ ತೀವ್ರತೆಯನ್ನು ಸಹ ಕಡಿಮೆ ಮಾಡ್ಬೋದು. ಈಗ ನೋಡಿ, 4 ಹಂತವನ್ನು ಸುರಕ್ಷಿತವಾಗಿ ಮಾಡಿದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಈ ಮುದುಡು ರೋಗವನ್ನು ನಿಚ್ಚಳ ಅಂದರೆ ಸುಮಾರು 70-80% ರೋಗವನ್ನು ಕಡಿಮೆ ಮಾಡ್ಬೋದು, ಆದಾಯವನ್ನು ಸಹ ಉತ್ತಮಗೊಳಿಸ್ಕೋಬೋದು. ಸೊ ಇಷ್ಟು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಹಗರಿಯಿಂದ ನಾವು ಸಂಬಂಧಪಟ್ಟ ರೈತರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ಸಿರುಗುಪ್ಪ ಆಗಲಿ, ಈ ಬಳ್ಳಾರಿ ತಾಲೂಕಲ್ಲಾಗಲಿ, ಅಥವಾ ಅಗ್ರಿ ಈ ಒಂದು ಹೊಸಪೇಟೆ ಕೆಲವು ಕಡೆ ಎಲ್ಲಿ ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಯೋ ರೈತರಿದ್ದಾರೆ, ಅವರು ಈ ಒಂದು 5 ಸುರಕ್ಷಿತ ಕ್ರಮಗಳನ್ನು ಕೈಗೊಂಡಿದ್ದಲ್ಲಿ ಈ ಮುದುಡು ರೋಗದ ಅವಳಿಯನ್ನು ತಪ್ಪಿಸ್ಬೋದು, ಎಲೆ ಮುದುಡು ನಂಜು ರೋಗದ ಅವಳಿಯನ್ನು ತಮ್ಮ ಹೊಲದಲ್ಲಿ ಬರದ ಹಾಗೆ ಸುರಕ್ಷಿತವಾಗಿ ಹೊಲವನ್ನು ಸಂರಕ್ಷಣವಾಗಿ ಇಟ್ಕೊಂಡು ಒಳ್ಳೆಯ ಇಳುವರಿಯನ್ನು ಪಡ್ಕೋಬೋದು ಅಂತ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ತಾವು ಹೇಳ್ತಾ ಇದ್ರೆ ಇಂಥ ಒಂದು ನಂಜಾಣ ರೋಗವನ್ನು ಬರೋದಕ್ಕಿಂತ ಪೂರ್ವದಲ್ಲಿ ಅಥವಾ ಬಂದಾದಮೇಲೆ 1-2 ಗಿಡಗಳಲ್ಲಿ ಅಥವಾ ಒಂದು ಹೊಲದಲ್ಲಿ ಈ ರೀತಿಯ ಲಕ್ಷಣಗಳು ಕಂಡು ಬಂದಾಗ ಮುಂದೆ ಇದನ್ನು ಹರಡದಂತೆ ಎಚ್ಚರಿಕೆಯನ್ನು ವಹಿಸಿ ತಜ್ಞರನ್ನು ಸಂಪರ್ಕ ಮಾಡಿ ಅದನ್ನು ತಡೆಗಟ್ಟುವಂಥ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಹೇಳಿ. ಆದರೆ ತಡೆಗಟ್ಟಬೇಕಾದಂಥ ಕ್ರಮಗಳು ಮತ್ತು ಈ ಔಷಧ ಸಿಂಪರಣೆ ಇವೆಲ್ಲವುಗಳು ಭಾಳ ವೆಚ್ಚದಾಯಕವಾಗಿರ್ತವೆ, ಅಥವಾ ಹೇಗೆ ನಮ್ಮ ರೈತರಿಗೆ ಕೈಗೆಟುಕುವ ದರದಲ್ಲಿ ಅಥವಾ ಬೆಲೆಗಳಲ್ಲಿ ಸಿಗಬಹುದಾ ಹೇಗಂತ ನಾನು ಹೇಳ್ತಾ ಇದ್ದೆ. ಆದಾಯ ನಮ್ಮ ರೈತರು ನಾನು ಹೇಳಿದ ಕ್ರಮದಲ್ಲಿ ಮಾಡಿದರೆ ಕೆಲವು ಪ್ರಮುಖ ಕೀಟನಾಶಕಗಳ ವೆಚ್ಚವನ್ನು ಕಡಿಮೆ ಮಾಡ್ಬೋದು. ನೋಡಿ, ಈಗ ಬಿತ್ತುವ ಬೀಜವನ್ನು ಸಸಿಮಡಿಯಲ್ಲಿ ಸುರಕ್ಷಿತವಾಗಿ ಸಸಿಮಡಿಯಲ್ಲಿ ಇಟ್ಕೊಳ್ಳೋದು, ನಂತರ ಗಿಡಗಳನ್ನು ಹದ್ದಿ ನಾಟಿ ಮಾಡೋದು, ಆಮೇಲೆ ಹಳದಿ ಅಂಟು ಬಲೆಗಳನ್ನು ಬಳಸೋದು, ಆಮೇಲೆ ನಂತರ ಜೋಳವನ್ನು ಸುತ್ತ ಮೆಕ್ಕೆಜೋಳ ಆಗಲಿ ಅಥವಾ ನವಣೆ ಆಗಲಿ ಸಜ್ಜೆ ಆಗಲಿ ಇವನ್ನ ಹೊಲದ ಸುತ್ತ ಬೆಳೆಯೋದ್ರಿಂದ ಅಂತರ್ವ್ಯಾಪಿ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡೋದು. ಸುಮಾರು ರೈತರು ಸುಮಾರು 1 ಎಕರೆಗೆ 20-25,000 ರೂಪಾಯಿ ಖರ್ಚು ಮಾಡ್ತಾರೆ, ಅದ್ರ ಬದಲು ಇವನ್ನ ಮಾಡೋದ್ರಿಂದ ಸುಮಾರು 10-15,000 ರೂಪಾಯಿ ಎಕರೆಗೆ ಉಳಿಸ್ಬೋದು. ಸಾಮಾನ್ಯವಾಗಿ ರೈತರು ಕಾಮನ್ ಆಗಿ ಮಾಡೋದಂದ್ರೆ 1 ಎಕರೆಗೆ ನಾಟಿ ಮಾಡೋದ್ರಿಂದ ಹಿಡಿದು ಕೊಯ್ಲವರೆಗೂ 1 ವಾರಕ್ಕೆ 2-3 ಸರಿ ಸಿಂಪರಣೆ ಮಾಡ್ತಾರೆ, ಅಂದರೆ 3-4 ಕೀಟನಾಶಕಗಳನ್ನು ಬಳಸ್ಕೊತಾರೆ. ಅಲ್ಲಿಗೆ ಎಷ್ಟಾಯಿತು, 20-30 ಸಿಂಪರಣೆ ಆಗ್ತದೆ. 21 ಸಿಂಪರಣೆಗೆ 3,000 ರೂಪಾಯಿ ಅಂದರೆ 60-70,000 ರೂಪಾಯಿ ಖರ್ಚು ಮಾಡ್ತಾರೆ 1 ಎಕರೆ. ಸೊ ಹಾಗಾಗಿ ಈಗ ನಾವು ಹೇಳಿದ ಸಮಗ್ರ ಕೃಷಿ ಅಂದರೆ ಎಲ್ಲ ಪದ್ಧತಿಯನ್ನು ಅಳವಡಿಸಿ ಮಾಡೋದ್ರಿಂದ ಅಂತರ್ವ್ಯಾಪಿ ಕೀಟನಾಶಕದ ಮೇಲೆ ಖರ್ಚು ಮಾಡತಕ್ಕಂಥ ದುಡ್ಡನ್ನು ಉಳಿಸಿ ಆದಾಯನ ಹೆಚ್ಚಿಗೆ ಮಾಡ್ಕೋಬೋದು, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯನ ಪಡ್ಕೋಬೋದು ಅಂತ ಮಾಹಿತಿಯನ್ನು ತಲುಪಿಸ್ಲಿಕ್ಕೆ ಇಚ್ಛೆ ಪಡ್ತಾರೆ. ಖಂಡಿತವಾಗಿಯೂ ಡಾಕ್ಟರ್, ನಮ್ಮ ರೈತ ಬಾಂಧವರು ಎಲ್ಲ ಮಾಹಿತಿಗಳನ್ನು ಕೇಳಿದಂಥ ರೈತರು ತಮ್ಮ ಹೊಲದಲ್ಲಿ ತಮ್ಮ ಜಮೀನಿನಲ್ಲಿ ಈ ರೀತಿಯ ನಂಜಾಣ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ತಜ್ಞರನ್ನು ಸಂಪರ್ಕಿಸಿ ಇದರ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ತಾವು ನೀಡಿದ ಈ ಎಲ್ಲ ಸಲಹೆಗಳನ್ನು ಅನುಸರಿಸಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡೀಲಿ ಅನ್ನುವಂಥ ಆಶಯ. ಜೊತೆಗೆ ಈ ಮೆಣಸಿನಕಾಯಿಯ ಬೆಳೆಯಲ್ಲಿ ಆದಾಯವನ್ನು ಕೂಡ ಗರಿಷ್ಠ ಪ್ರಮಾಣದಲ್ಲಿ ಗಳಿಸಿಕೊಳ್ಳಲಿ ಅನ್ನುವಂಥ ಆಶಯದೊಂದಿಗೆ ಡಾಕ್ಟರ್, ಇದುವರೆಗೆ ಈ ನಂಜಾಣ ರೋಗದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ವಿಷಯವನ್ನು ತಿಳಿಸಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರು ಈ ಎಲ್ಲ ಮಾಹಿತಿಗಳನ್ನು ಚಾಚು ತಪ್ಪದೆ ನಂಜಾಣ ರೋಗವನ್ನು ಕೇವಲ ತಮ್ಮ ಹೊಲದಿಂದ ಅಷ್ಟೇ ಅಲ್ಲ, ಇಡೀ ಸುತ್ತಮುತ್ತಲಿನ ಎಲ್ಲ ರೈತರ ಹೊಲದಿಂದ ಸಂಪೂರ್ಣವಾಗಿ ದೂರವಾಗಲಿ, ಮತ್ತೆಂದು ಕೂಡ ನಮ್ಮ ರೈತ ಬಾಂಧವರ ಹೊಲಗಳತ್ತ ಇವು ಸುಳಿದೆ ಇರುವಂಥ ರೋಗವಾಗಲಿ, ಜೊತೆಗೆ ಸಾಕಷ್ಟು ಈ ರೀತಿಯ ಮಾಹಿತಿಯನ್ನು ತಿಳಿದೇ ಇರುವಂಥವರು ಅಥವಾ ಈ ಸಂದರ್ಶನವನ್ನು ಈ ಮಾಹಿತಿಯನ್ನು ಕೇಳದೇ ಇರುವಂಥ ರೈತರಿಗೂ ಕೂಡ ಕೇಳಿದಂಥ ರೈತ ಬಾಂಧವರು ತಿಳಿಸಿ ಅವ್ರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಡಾಕ್ಟರ್, ಇದುವರೆಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಈವರೆಗೆ ಮೆಣಸಿನಕಾಯಿಯಲ್ಲಿ ನಂಜಾಣು ರೋಗ ನಿರ್ವಹಣೆ ಈ ಕುರಿತು ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಈಗ ಕೃಷಿ ಗೀತೆ. ಸಾಗರವು ಹೆಚ್ಚಿರಲು ಮುಂದಿನ ಒಮ್ಮೆ ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು ಬಾಯಿ ಬಾಯಿಗೂ ನಿಸಲು ತಿನ್ನಿಸಲು ಕೂಳಿನ ಬೇಡಿಕೆ ಹೆಚ್ಚಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಕ್ರಾಂತಿಯ ಹೊನ್ನ ಬನ್ನದ ಆಸೆ ಎಲ್ಲರಲ್ಲಿ ಮೂಡಿರಲು ರೈತರು ರಾಸಾಯನಿಕ ಬಳಸಿ ಇಳುವರಿ ಹೆಚ್ಚು ಮಾಡಿರಲು ತುಂಬಿತು ಜನರೆಲ್ಲರ ಹೊಟ್ಟೆ ಬರಿದಾಯಿತು ಭೂಮಿಯ ತಟ್ಟೆ ಬರಿದಾಯಿತು ಭೂಮಿಯ ತಟ್ಟೆ ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಬೇಸಾಯವದು ಬಹಳ ಮುಂದೆ ಹೋಗುವುದು ಆದರೆ ಏನು ಆಗಿದೆ ಎಂದರೆ ಆ ಆರೋಗ್ಯವೇ ಹೋಗುವುದು ಉಣಲು ಉಡಲು ಸಾಕಷ್ಟಿದ್ದರೂ ಮೊದಲಿನ ಕಸುವು ಹೋಗುವುದು ಮುಂದೆ ನಮ್ಮ ಮಕ್ಕಳಿಗೊಂದು ಉತ್ತಮ ಭೂಮಿ ಬೇಕುವುದು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಸಾವಯವ ಕ್ರಾಂತಿಯ ಸಫಲತೆಗಾಗಿ ಎಲ್ಲರ ಮನಸ್ಸು ಮಿಡಿದಿರಲು ರೈತರು ರಾಸಾಯನಿಕ ಬಿಟ್ಟು ಬೇಸಾಯವನ್ನು ಮಾಡಿದರೆ ಪರಿಸರಕ್ಕೆ ಆರೋಗ್ಯ ಸಿಗಬಹುದು ಸಂಭ್ರಮ ಮರಳಿ ಬರಬಹುದು

ಈಗ ನಾವು ಅನ್ನದ ಕಿಚಡಿ ಅಥವಾ ಗೋಧಿ ಕಿಚಡಿ ಯಾವ ತರ ಮಾಡ್ತೀವಿ, ಸೊ ಆ ಥರ ನಾವು ಸಜ್ಜೆ ಕಾಳುಗಳನ್ನ ರಾತ್ರಿ ನೆನೆಸ್ಬೇಕು, ಅಂದರೆ ಒಂದು 7-8 ತಾಸು. ಸೊ ಯಾಕಂದ್ರೆ ಇದು ನಾರಿನಾಂಶ ಜಾಸ್ತಿ ಇರುತ್ತೆ. ನಾವು ಹೆಂಗೆ ರೈಸ್ ಬಳಸಿ ಕಿಚಡಿ ಮಾಡ್ತೀವಿ ಆ ಥರ ನಾವು 4 ತಾಸು ನೆನೆಯಿಟ್ಟಂತಹ ಸಜ್ಜೆನ ಬಳಸ್ಕೊಂಡು ನಾವು ಕಿಚಡಿ ತಯಾರಿಸ್ಕೋಬಹುದು. ಸೊ ಇನ್ನೊಂದು ನಾವು ಸಜ್ಜೆಯಿಂದ ಲಡ್ಡು ಸಜ್ಜೆ ಉಂಡೆನೂ ಮಾಡ್ಕೋಬಹುದು. ಸೊ ಇದಕ್ಕೆ ನಾವು ಬೆಲ್ಲ ಮಿಶ್ರಣ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಆ ಥರದ್ದನ್ನೆಲ್ಲ ಹಾಕಿ ಬೆಲ್ಲದ್ದು ಪಾಕ ಹಾಕಿ ಆ ತರ ಸಜ್ಜೆ ಆಣ ಅಂತಾರ ಪಾಕ ಮಾಡ್ಕೋಬೇಕು. ಆಣ ಅಂತ ಹೇಳ್ತೀವಲ್ಲ ನಾವು, ಬೇರೆ ಎಲ್ಲ ಉಂಡೆಗಳನ್ನ ಹೆಂಗ್ ಕಟ್ತೀವಿ ಆ ಥರದ್ದೆ. ಸೊ ಉಂಡೆ ಮಾಡೋಕ್ಕಿಂತ ಮುಂಚೆ ಹುರಿಬೇಕು, ತುಪ್ಪ ಹಾಕ್ಬೇಕು, ಅದಕ್ಕೆ ತುಪ್ಪ ಹಾಕ್ಬೋದು. ಸೊ ಅವರವರ ರುಚಿಗೆ ಅನುಗುಣ ಕೆಲವರು ಎಣ್ಣೆನ ಹಾಕ್ತಾರೆ, ತುಪ್ಪನ್ನು ಹಾಕ್ಬೋದು, ಏಲಕ್ಕಿ ಪುಡಿ ಆ ಥರದ್ನೆಲ್ಲ ಹಾಕೊಂಡು ಸಜ್ಜೆ ಸಿಹಿ ತಿನಿಸುಗಳಂದ್ರೆ ಉಂಡೆ ಮಾಡ್ಬೋದು, ಮತ್ತೆ ಕಡುಬುನು ಮಾಡ್ತಾರೆ. ಸಜ್ಜೆ ಕಡುಬು ಅಂದ್ರೆ ಇದನ್ನ ಹಿಟ್ಟು ಇರುತ್ತಲ್ಲ ಚೆನ್ನಾಗಿ ಕುದಿಸಿ ನಂತರ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ, ನಾವು ಹೆಂಗೆ ಬೇಳೆನ ಹೆಂಗೆ ಕುದಿಸ್ಕೋತೀವಿ ಆ ಥರ ಕುದಿಸ್ಕೊಂಡು ಮಿಕ್ಸಿಗೆ ಹಾಕೊಂಡು ನಂತರ ಅದನ್ನ ನಾವು ನಾರ್ಮಲ್ ಕಡುಬು ಹೆಂಗ್ ಮಾಡ್ತೀವಿ ಸೊ ಆ ಥರ ಕಡುಬು ಸಿಹಿ ಕಡುಬು ಮಾಡ್ತಾರೆ ಕೆಲವರು. ಅಂದ್ರೆ ಕಡುಬು ಅದು ಹೇಗೆ ಕಡುಬು ಅಂದ್ರೆ ಅದನ್ನ ಕುದಿಸುದ ಅಥವಾ ಕರಿಯುದ ಕರಿಯೋ ಬೇಯಲ್ಲೇ ಬೇಯಿಸಿದ ಹೇಗದಲ್ಲ ಕರಿಯೋ ಅಂತ ಕಡುಬು. ಇನ್ನು ಕೆಲವರು ಖಾರದ ಮಾಡ್ತಾರೆ ಅದನ್ನ ಕೆಲವರು ಈ ತರ ಸ್ಟೀಮ್ ಅಂದ್ರೆ ಕುದಿಸೋದನ್ನು ಹಬೆಯಲ್ಲಿ ಬೇಯಿಸೋದು ಆ ಥರದನ್ನು ಮಾಡ್ತಾರೆ. ಆ ಥರದ್ದು ಸಿಹಿ ತಿನಿಸುಗಳಿಗೆ ಬಂದರೆ ಈ ಥರ ಕಡುಬು ಅಥವಾ ಲಡ್ಡು ಆ ಥರ ಮಾಡ್ಕೋಬೋದು. ನಮ್ಮ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋಂತಹ ಇಡ್ಲಿ ದೋಸೆ ಪಡ್ಡು ಆ ಥರದನ್ನು ಮಾಡ್ಕೋಬೋದು. ನಾವು ಹೆಂಗೆ ಅಕ್ಕಿ ಮತ್ತು ಉದ್ದಿನ ಬೇಳೆನ 4-5 ತಾಸು ನೆನಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ರಾತ್ರಿ ಎಲ್ಲ 8 ತಾಸು ಬಿಡ್ತೀವಿ ಅದನ್ನ ಫರ್ಮೆಂಟ್ ಆಗೋಕ್ಕೆ ಹುಳಿ ಬರೋಕ್ಕೆ, ಯಾವುದೇ ಪದಾರ್ಥಗಳು ಬಳಸೋಕ್ಕಿಂತ ಮುಂಚೆ 4-5 ತಾಸು ನೆನೆ ಇಡಬೇಕು. ಆ ಥರ ನೆನೆ ಇಟ್ಕೊಂಡು ಸೊ ಉದ್ದಿನ ಬೇಳೆ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ನಂತರ ಅದನ್ನ 8 ತಾಸುಗಳು ಒಂದು ರಾತ್ರಿ ಬಿಟ್ಟು ನಂತರ ಬೆಳಿಗ್ಗೆ ಅದನ್ನು ನಾವು ದೋಸೆ ಅಥವಾ ಇಡ್ಲಿ ಅದನ್ನ ಯಾವ ಥರ ಮಾಡ್ತೀವಿ ಆ ಥರನೇ ಸೇಮ್ ಬಳಸ್ಕೋಬಹುದು. ಕೆಲವರಿಗೆ ಬೇಕಿದ್ರೆ ಸ್ವಲ್ಪ ಅಕ್ಕಿನೂ ಹಾಕೋಬಹುದು. ಆ ಥರನೂ ಬಳಸ್ಕೊಂಡು ನಾವು ಈ ಥರ ಇಡ್ಲಿ ಮಕ್ಕಳಿಗೆ ಕೆಲವ್ರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಆ ಥರದ್ದು ಇದ್ದಾಗ ಅಷ್ಟು ಮೆತ್ತಗ ಆಗೋದಿಲ್ಲ ಅಂತ ಅನ್ಸುತ್ತೆ. ಸಜ್ಜೆ ಆಗ್ಬೋದು, ಬಿರಿಸಿರ್ತವೆ, ಜಾಸ್ತಿ ವ್ಯತ್ಯಾಸ ಇರಲ್ಲ, ತುಂಬಾ ಕಡಿಮೆ, ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಅಕ್ಕಿದ್ರೆ ವೈಟ್ ಇರುತ್ತೆ, ಸ್ವಲ್ಪ ಬಣ್ಣ ಬ್ಲಾಕ್ ಆಗುತ್ತೆ, ಸ್ವಲ್ಪ ಬ್ರೌನ್ ಟೈಪ್, ಸ್ವಲ್ಪ ಗ್ರೀನಿಶ್ ಕಲರ್ ಅಲ್ಲಿ ಬರುತ್ತೆ. ಇದು ಮಕ್ಕಳಿಗೆ ಇಡ್ಲಿ ದೋಸೆ ಆ ಥರದ್ದೆಲ್ಲ ಇಷ್ಟ, ಆ ಥರದ್ದು ನಾವು ಮಕ್ಕಳಿಗೆ ಇದನ್ನ ತಿನ್ಸ್ಬೇಕಂದ್ರೆ ಈ ಥರದ್ದು ಮಾಡ್ಕೋಬಹುದು, ಎಲ್ಲ ವಯಸ್ಸಿನವರು ಯೂಸ್ ಮಾಡ್ಕೋಬಹುದು ಇದನ್ನ. ಇನ್ನು ನಾವು ಇದನ್ನ ಸಜ್ಜೆ ಸರಿ ಹಿಟ್ಟು ಅಂದ್ರೆ ಈ ಚಿಕ್ಕ ಮಕ್ಕಳಿಗೆ ಇದನ್ನ ನಾವು ಸರಿ ಹಿಟ್ಟು ಅನ್ನೋದನ್ನ ಎಲ್ಲ ಕೇಳಿದೀವಿ. ಬೇರೆ ಕಾಳುಗಳನ್ನೆಲ್ಲ ಮೊಳಕೆ ಬರೆಸಿ ಅದನ್ನ ಹುರಿದು ಪೌಡರ್ ಮಾಡಿ ಇಟ್ಕೊಂಡು ರಾಗಿಯನ್ನ ತೋಸಿ ಅದನ್ನೆಲ್ಲ ನೆನೆಯಿಟ್ಟು ಮೊಳಕೆ ಬರುವಂಗ್ ಮಾಡಿ ನೆರಳಲ್ಲಿ ಒಣಗಿಸಿ ಹೌದು ಅದರಲ್ಲಿ ಮತ್ತೆ ಬೇರೆ ಬೇರೆ ಧಾನ್ಯಗಳನ್ನ ಮಿಶ್ರಣ ಮಾಡಿ ಸರಿ ಹಿಟ್ಟು ಅಂತ ಮಾಡ್ತಾರೆ ಮಕ್ಕಳು, ಸರಿ ಹಿಟ್ಟು ಮಾಡ್ತಾರೆ. ಹಾಗೆ ನಾವು ಈ ಸಜ್ಜೆಯನ್ನು ಕೂಡ ಚೆನ್ನಾಗಿ ನೆನೆಸಿಟ್ಟು ಆಮೇಲೆ ಅದನ್ನ ಒಣಗಿಸಿ ಹುರಿದು ಪೌಡರ್ ಮಾಡಿದ್ರೆ ಅದು ಮೊಳಕೆ ಬರ್ಸ್ಬೇಕಾ ಬೇಕಾಗಿಲ್ಲ, ಮೊಳಕೆಯನ್ನು ಬರ್ಸ್ಬೇಕಿಲ್ಲ. ಸೊ ಆ ಥರದ್ದು ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ, ಉದ್ದಿನ ಬೇಳೆನ ಹುರಿದು ಅದನ್ನ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡಿ ಎರಡನ್ನು ಮಿಕ್ಸ್ ಮಾಡಿ ಗಾಳಿ ಆಡದೇ ಇರೋಂಥ ಡಬ್ಬಗಳಲ್ಲಿ ಹಾಕಿ ಇಟ್ಕೋಬೇಕು. ನಮಗೆ ಬೇಕಾದಾಗ ಒಂದೆರಡು ಸ್ಪೂನ್ ಹಾಕ್ಕೊಂಡು ನಾವು ಹಿಂಗೆ ಗಂಜಿ ಅಥವಾ ಸರಿ ಹಿಟ್ಟು ಬೇರೆ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋಬೋದು. ಸಿಹಿ ಬೇಕಿದ್ದವರು ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋಬೋದು. ಆ ಥರನೂ ಈ ಚಿಕ್ಕ ಮಕ್ಕಳಿಗೆ ಇದನ್ನು ಬಳಸ್ಬೋದು. ನೇರವಾಗಿ ಚಿಕ್ಕ ಮಕ್ಕಳಿಗೆ ಹೇಗೆ ಅನಿಸುತ್ತೆ, ಸಜ್ಜೆ ಹಿಟ್ಟು ಭಾಳ ಬಿರುಸಿರುತ್ತೆ, ಹಾಡಾಕತ್ತೆ ಹೊಟ್ಟೆಗೆ, ಮಕ್ಕಳಿಗೆ ಡೈಜೆಸ್ಟ್ ಆಗೋದಿಲ್ಲ ಅಂತಂತಾರೆ, ಮಾಡಿಸ್ಕೋಬೋದು ಇದನ್ನು ಹೇಗೆ? 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅದನ್ನೆಲ್ಲ ಇದನ್ನ ಬಳಸ್ಬಹುದು. ಚಿಕ್ಕ ಮಕ್ಕಳಿಗೆ ಹಾಕ್ಬಾರ್ದು, ತುಂಬ ಚಿಕ್ಕ ಮಕ್ಕಳಿಗೆ ಬೇಡ. ಬಟ್ ಇದನ್ನ ತಿನ್ಸೋದ್ರಿಂದ ಅವ್ರಿಗೆ ಯಾವುದೇ ಆರೋಗ್ಯದ ಮೇಲೆ ಅಥವಾ ಅವರ ಜೀರ್ಣ ಶಕ್ತಿಗೇನು ವ್ಯತ್ಯಾಸ ಆಗೋದಿಲ್ಲ. ಇನ್ನೊಂದು ಮುಖ್ಯ ಅಂದ್ರೆ ಸಜ್ಜೆದು ಹಾಲು, ಸಜ್ಜೆ ಕಾಳುಗಳನ್ನ ಒಂದು 4-5 ತಾಸು ನೆನೆ ಇಡಬೇಕು ನೀರಲ್ಲಿ. ಸೊ ಆಮೇಲೆ ಚೆನ್ನಾಗಿ ತೊಳೆದು ಸೊ ಅದನ್ನ ನಾವು ಗ್ರೈಂಡರ್ಗೆ ಹಾಕೋಬೇಕು. ಸೊ ಅವಾಗ ನಮ್ಗೆ ಹಾಲು ವೈಟ್ ಆಗಿ ಹಾಲು ತರ ಬರುತ್ತೆ. ಸೊ ಅದನ್ನ ನೀಟಾಗಿ ಸೋಸ್ಕೋಬೇಕು, ತುಂಬಾ ತೆಳ್ಳಗಿರೋ ಬಟ್ಟೆನ ಬಳಸಿ ಅದನ್ನ ಚೆನ್ನಾಗಿ ಸೋಸ್ಬೇಕು, ಯಾವುದೇ ಕಾಳುಗಳು ಬರದೇ ಇರೋಂತ ನೋಡ್ಕೊಂಡು ಅದನ್ನ ಸೋಸಿ ಅದರಿಂದ ನಾವು ಹಾಲು ತೆಗಿಬಹುದು. ಸೊ ಆ ಹಾಲನ್ನು ಕೂಡ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರು ಯಾರಾದರೂ ಬಳಸಬಹುದು. ಸೊ ಹಾಲನ್ನ ನೇರವಾಗಿ ಹಾಗೆ ಕುಡಿದ ಅದನ್ನ ಹೇಗೆ ಹಾಲನ್ನ ಅದನ್ನ ಕುದಿಸ್ಬೇಕು, ನಾರ್ಮಲ್ ಆಗಿ ಹಾಲನ್ನ ಹೆಂಗೆ ಬಿಸಿ ಮಾಡ್ತೀವಿ. ಸೊ ಆ ಥರ ಬಿಸಿ ಮಾಡಿ ನಂತರ ಅದನ್ನ ನಾವು ಸಜ್ಜೆ ಹಾಲನ್ನ ಕೂಡ ಬಳಸಬಹುದು. ಬೇರೆ ಕಾಳುಗಳಿಗೂ ಈ ಥರನೇ ನಾವು ರಾಗಿದು ಹಾಲು ಮತ್ತೆ ಬೇರೆ ನವಣೆ ಬರಗು ಇದ್ರದ್ದು ಹಾಲುಗಳನ್ನೆಲ್ಲ ನಾವು ರಾತ್ರಿ ಪೂರ್ತಿ ನೆನೆಯಿಡಬೇಕು ಅದನ್ನ ಆಲ್ಮೋಸ್ಟ್ ಒಂದು 4-5 ತಾಸು ಅಥವಾ ಹಿಂದಿನ ದಿನ ರಾತ್ರಿ ನೆನೆಟ್ರು ಬರುತ್ತೆ. ಈಗ ಮತ್ತೆ ಏನು ವಿಶೇಷವಾಗಿ ಸಜ್ಜೆಯಿಂದ ಸಂಡಿಗೆ ಹಪ್ಪಳ ಆಮೇಲೆ ಮತ್ತೆ ಬೇರೆ ಬ್ರೆಡ್ ಬಿಸ್ಕೆಟ್ ಆ ಥರ ಏನಾರು ಮಾಡ್ಬೋದಾ ಸಜ್ಜೆಯಿಂದ? ಸಜ್ಜೆಯಿಂದ ಬಿಸ್ಕೆಟ್ಗಳನ್ನ ನಾವು ತಯಾರಿಸ್ಬೋದು. ಹೀಗೆ ನಾವು ನವಣೆ ಬೇರೆ ಕೊರಲೆ ಆ ಥರದ್ದನ್ನೆಲ್ಲ ಬಳಸ್ತಿದ್ದೀವಿ. ಸೊ ನಾವು ಸಜ್ಜೆ ಹಿಟ್ಟನ್ನು ಕೂಡ ಬಳಸ್ಬೋದು ಈ ಬಿಸ್ಕೆಟ್ ತಯಾರಿಕೆಯಲ್ಲಿ, ಬೇಕರಿ ಪದಾರ್ಥಗಳು ಬಂದರೆ ಈ ಥರದ್ದೆಲ್ಲ ಮಾಡಬಹುದು ಅಂತ ನಾವು ಒಂದು ಮಾಹಿತಿನ ಅವ್ರಿಗೆ ಒದಗಿಸ್ತಿದ್ದೀವಿ. ಹೇಗೆ ನಿಮ್ಮಲ್ಲಿ ನಿಮ್ಮ ಒಂದು ಸಂಸ್ಥೆಯಲ್ಲಿ ಸಜ್ಜೆಯಿಂದ ಏನೇನು ಐಟಮ್ಗಳನ್ನು ತಯಾರು ಮಾಡ್ತಾ ಇರ್ತೀರಿ? ಏನಾದ್ರು ತರಬೇತಿಗಳಲ್ಲೆಲ್ಲ ರೈತರಿಗೆ ಮಾಡಿ ತೋರಿಸೋದು, ಮಹಿಳೆಯರಿಗೆಲ್ಲ ಮಾಡ್ತಾ ಇರ್ತೀರಿ ಸಜ್ಜೆಯಿಂದ? ನಾವು ಸಜ್ಜೆಯಿಂದ ಇನ್ಸ್ಟಂಟ್ ಫುಡ್ಸ್ ಅಂತ ಹೇಳ್ತೀವಿ, ಇವೆಲ್ಲ ದೋಸೆ ಇಡ್ಲಿ ಆ ಥರದ ಸಿರಿಧಾನ್ಯಗಳ ತರಬೇತಿಯಲ್ಲಿ ಸೊ ಅವ್ರಿಗೆಲ್ಲ ಅದರದ್ದು ಮಾಹಿತಿ ಒದಗಿಸಿದೀವಿ. ಸೊ ಇನ್ನು ಬೇರೆ ಬೇರೆ ಸಿರಿಧಾನ್ಯಗಳಿಂದ ಅವರೆಲ್ಲ ವಿವಿಧ ಪದಾರ್ಥಗಳನ್ನ ಎಲ್ಲ ಮಾಡ್ತಿದ್ದಾರೆ. ಈ ಥರ ಚಕ್ಲಿ ಆ ಥರದ್ದನ್ನೆಲ್ಲೂ ಹೆಂಗೆ ಎಲ್ಲೆಲ್ಲಿ ಅಕ್ಕಿನ ಬಳಸ್ತೀವಿ ಅಲ್ಲೆಲ್ಲ ಈ ಸಿರಿಧಾನ್ಯಗಳನ್ನ ಬಳಸಬಹುದು. ಈಗ ಒಟ್ಟಾರೆ ಸಿರಿಧಾನ್ಯದ ಬೇರೆ ಬೇರೆ ತಾವು ಹೇಳಿದಂಗೆ ತಿನಿಸುಗಳನ್ನು ಮಾಡಿ ಮನೆಯಲ್ಲಿ ತಿನ್ನೋದ್ರಿಂದ ನಮಗೆ ಯಾವ ರೀತಿ ಅನುಕೂಲತೆ ಆಗ್ತವೆ? ಪ್ರತಿನಿತ್ಯ ತಿನ್ನೋದು ಒಳ್ಳೇದಂತೀರ ಅಥವಾ ದಿವಸದ ಒಂದು ಸಾಲ ಒಂದು ಊಟದಲ್ಲಿ ತಿನ್ನೋದು ಒಳ್ಳೇದಂತೀರ? ಹೇಗೆ ತಾವು ಸಲಹೆ ಕೊಡ್ತೀರಿ ಸಜ್ಜೆ? ತಪ್ಪು ಕಲ್ಪನೆಗಳಿದಾವೆ ಸಜ್ಜೆ ಬಗ್ಗೆ. ಹೀಟ್ ಅಂತ ಹೇಳ್ತಾರೆ, ದೇಹದಲ್ಲಿ ಬಿಸಿ ಆ ಥರ ಹೀಟ್ ಅಂತ ಹೇಳ್ತಾರೆ. ಸೊ ಆದಷ್ಟು ಚಳಿಗಾಲದಲ್ಲಿ ಸೇವಿಸಿದ್ರೆ ಒಳ್ಳೇದು. ಮತ್ತೆ ನಾವು ಈಗ ಸಜ್ಜೆ ಅಂತೂ ಹೊಸದೇನಲ್ಲ, ಸಜ್ಜೆದ ಇನ್ನೊಂದು ಮಹತ್ವ ಏನಂದ್ರೆ ಇದು ವರ್ಷವಿಡೀ ನಾವು ಬೆಳಿಬಹುದು, ಇದಕ್ಕೆ ಸೀಸನ್ ಆ ಥರದ್ದೇನಿಲ್ಲ. ಮತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಫಲವತ್ತಾದ ಭೂಮಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆಯನ್ನು ಮಾಡಬಹುದು. ಮಳೆನು ನಮಗೆ ಜಾಸ್ತಿ ಬೇಕು ಅಂತಿಲ್ಲ, ನೀರಿನ ಅವಶ್ಯಕತೆ ಜಾಸ್ತಿ ಬೇಕಂತಿಲ್ಲ, ಮತ್ತೆ ಬೇಗ ಬರುತ್ತೆ. ಆಮೇಲೆ ರೋಗ ರುಜಿನಗಳು ಬಹಳ ಕಡಿಮೆ ಸಜ್ಜೆ, ಇದಕ್ಕೆ ಕೀಟಗಳು ಕಡಿಮೆ, ಹಾಗೆ ವರ್ಷವಿಡೀ ಬೆಳಿಬಹುದು. ಅತಿ ಕಡಿಮೆ ನಾವು ದುಡ್ಡಲ್ಲಿ ಬೆಳೆದು ನಮಗೆ ರೈತರು ಜಾಸ್ತಿ ಲಾಭವನ್ನು ತೆಗೆದುಕೊಳ್ಬಹುದು. ಸಜ್ಜೆಯನ್ನು ಆಹಾರವನ್ನು ಹೊರತುಪಡಿಸಿದ್ರೆ ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಜ್ಜೆಯನ್ನು ಕಮರ್ಷಿಯಲ್ ಆಗಿ ಹೇಗೆ ಬಳಸ್ತಾ ಇದ್ದಾರೆ? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲೆಲ್ಲ ಸಜ್ಜೆಗಳು ಹೋಗುತ್ತವೆ, ಫ್ಯಾಕ್ಟ್ರಿಗೆ ಹೋಗುತ್ತಂತ ಹೇಳ್ತಾರೆ, ಅಲ್ಲಿ ಸಜ್ಜೆ ಬಳಕೆ ಯಾವ ರೀತಿ ಆಗುತ್ತೆ? ಅವರೆಲ್ಲ ಈಗ ಸಜ್ಜೆ ಈಗ ಎಲ್ಲರೂ ಬೇಡಿಕೆ ಇರೋದ್ರಿಂದ ಸಿರಿಧಾನ್ಯಗಳಾದ್ರಿಂದ, ಸೊ ಹಾಗಾಗಿ ಸಜ್ಜೆನ ಎಲ್ಲ ಬೇರೆ ದೇಶಗಳಿಗೆ ಆ ಥರ ಎಲ್ಲ ಕಳಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಅವರು ಈ ಥರ ಸಜ್ಜೆ ಹಿಟ್ಟಾಗಿರ್ಬೋದು, ಸಜ್ಜೆ ಕಾಳುಗಳು ಆ ಥರದನ್ನು ಬಳಸ್ತಾ ಇದ್ದಾರೆ. ಈಗ ರೈತರು ಸಜ್ಜೆಯನ್ನು ಬೆಳೀತಾರೆ, ಸಜ್ಜೆಯನ್ನು ಬೆಳೆದ್ರೆ ಅದರ ಮೌಲ್ಯವರ್ಧನೆ ಹೇಗೆ ಮಾಡೋದಂತಿರ್ತಾವೆ? ನೇರವಾಗಿ ಮಾರ್ಕೆಟ್ಗೆ ಹೋಗಿ ಎ ಪಿ ಎಂ ಸಿಗೆ ಹೋಗಿ ಮಾರ್ತಾರೆ ಅಥವಾ ಯಾರೋ ಖರೀದಿ ಬಂದು ಕೊಟ್ಬಿಡ್ತಾರೆ, ಅದಕ್ಕಷ್ಟು ಲಾಭ ಬರೋದಿಲ್ಲ ಸಜ್ಜೆಯನ್ನಂತಾರೆ. ಹೆಚ್ಚು ಲಾಭ ಪಡ್ಕೋಬೇಕಿತ್ತು ಸಜ್ಜೆ ಬೆಳೆದಂಥ ರೈತರು ಅಂದರೆ ಏನು ಮಾಡಬೇಕು ಅದನ್ನು? ಈ ಸ್ವಸಹಾಯ ಸಂಘಗಳು ಅಂತ ಏನಿದೆ, ಸೊ ಅವರು ಇದನ್ನು ಹೆಣ್ಮಕ್ಳು ಹೆಣ್ಮಕ್ಳು ಅಷ್ಟೇ ಅಂತಲ್ಲ, ಸೊ ಈ ಥರದನ್ನ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ಮಾಡೋದು, ಡೈರೆಕ್ಟಾಗಿ ಹೋಗಿ ಸಜ್ಜೆನೇ ಮಾರೋ ಬದಲು ಸಜ್ಜೆ ರೊಟ್ಟಿ ಮಾಡಬಹುದು, ಹಿಟ್ಟು ಮಾಡಿ ಮಾರಬಹುದು, ಅಥವಾ ಈ ಥರದ ಪದಾರ್ಥಗಳನ್ನ ತಯಾರಿಸಬಹುದು. ಸೊ ಈ ಥರದನ್ನೆಲ್ಲ ಮಾಡಿಕೊಂಡು ತಮ್ಮ ಆದಾಯನ ದ್ವಿಗುಣಗೊಳಿಸ್ಕೋಬಹುದು ರೈತರು. ಮತ್ತು ವಿಶೇಷವಾಗಿ ಏನು ಹೇಳ್ತೀರಿ ಸಜ್ಜೆ ಬಗ್ಗೆ ನಮ್ಮ ಕೇಳುಗರಿಗೆ? ಸಜ್ಜೆ ಸೇವಿಸೋದ್ರಿಂದ ನಮ್ಮ ಮುಂಚೆ ಹೇಳಿದೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇದೆ, ಸೊ ಹಾಗಾಗಿ ರಕ್ತಹೀನತೆ ಇದ್ದವ್ರಿಗೂ ತುಂಬಾ ಒಳ್ಳೇದು. ಈ ಥರ ಬಿ ಪಿ ಶುಗರ್ ಸೊ ಅವ್ರಿಗೆಲ್ಲ ಈ ಸಕ್ಕರೆ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುತ್ತೆ ಸೇವಿಸ್ಕೊತ ಹೋದ್ರೆ. ತುಂಬ ಸುಮಾರು ಜನ ನಮಗೆ ಉದಾಹರಣೆ ಇದ್ದಾರೆ, ಈ ಸಿರಿಧಾನ್ಯಗಳನ್ನ ಸೇವಿಸಿ ಅವರು ತಮ್ಮ ಡಯಾಬಿಟಿಕ್ಸ್ನ ಸಂಪೂರ್ಣವಾಗಿ ಹೋಗಿಸ್ಕೊಂಡವರು ಇದ್ದಾರೆ. ಅವರು ಒಂದು 12 ವರ್ಷದಿಂದ ಸಿರಿಧಾನ್ಯಗಳನ್ನ ಬಳಸ್ತಾ ಇದ್ದಾರೆ, ಅವರು ಇವಾಗ ಶುಗರ್ ಅವ್ರಿಗೆ ನಾರ್ಮಲ್ ಆಗಿ ಬಂದ್ಬಿಟ್ಟಿದೆ, ನಾರ್ಮಲ್ ಆಗಿದೆ, ಶುಗರ್ಗೆ ಹೋಗೋದಿಲ್ಲ ಒಂದ್ಸಲ ಬಂದ್ರೆ ಅಂತ ಹೇಳ್ತಾರೆ. ಬಟ್ ಅವರು ಒಂದು ಪ್ರತ್ಯಕ್ಷ ಉದಾಹರಣೆ ಅಂತ ಉದಾಹರಣೆ, ಪ್ರತಿನಿತ್ಯ ಅವರು ಸಿರಿಧಾನ್ಯದ ಊಟವನ್ನ ಸಿರಿಧಾನ್ಯ ಮಾಡ್ತಿದ್ರೆ, ಅವರು ಸಿರಿಧಾನ್ಯ ಬೆಳೀತಿದ್ದಾರೆ. ಇವಾಗ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಸಿರಿಧಾನ್ಯಗಳ ಘಟಕದ ಇದು ತಗೊಳ್ತಾರೆ.